ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ನಂತರ ತಜ್ಞವಾಣಿಯಲ್ಲಿ ಸದ್ಯದ ಕೃಷಿ ಸನ್ನಿವೇಶ ಹಾಗೂ ಹವಾಮಾನ ವೈಪರೀತ್ಯಗಳ ಕುರಿತು ಜೇವರ್ಗಿ ತಾಲೂಕಿನ ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಮಲ್ಲಪ್ಪ ಬಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆನಂತರ ಮಿನಿ ಮಾಹಿತಿ, ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ಕೊನೆಯಲ್ಲಿ ಮಡಿವಾಳಯ್ಯ ಹಿರೇಮಠ್ ಕೊರಳ್ಳಿ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಬಹುದು. ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಪ್ರಸಾರವಾಗುವುದು. ಮಾ, ಆಜ್ ಸ್ಕೂಲ್ ಮೇ ಹಮೇ ದಸ್ತ ಸೇ ಬಚನೆ ಕಾ ತರೀಕಾ ಸಿಖಾಯಾ ಗಯಾ. ಅಚ್ಛಾ, ಕ್ಯಾ ಸಿಖಾಯಾ ಗುಡಿಯಾ? ಖಾನಾ ಬನಾನೆ ಸೇ ಪಹಲೆ ಔರ್ ಶೌಚಾಲಯ ಯಾ ಮಲ್ ಸಾಫ್ ಕರ್ನೆ ಕೆ ಬಾದ್ ಹಾಥ್ ಸಾಬುನ್ ಸೇ ಧೋನಾ, ಹಮೇಶಾ ಸಾಫ್ ಪಾನಿ ಕಾ ಉಪಯೋಗ ಕರ್ನಾ ಔರ್ ರೋಟಾ ವೈರಸ್ ಔರ್ ಖಸ್ರೆ ಕಾ ಟೀಕಾ ಸಹಿ ಸಮಯ ಪರ್ ಲಗವಾನಾ. ವಾಹ್, ತೂ ತೋ ಬಡಿ ಸಯಾನಿ ಹೋ ಗಯಿ ಹೈ. ಆಖಿರ್ ಆಪ್ಕಿ ಹಿ ತೋ ಬೇಟಿ ಹೂಂ. ಅಧಿಕ ಜಾನಕಾರಿ ಕೆ ಲಿಯೆ ಆಶಾ ದೀದಿ ಸೇ ಸಂಪರ್ಕ ಕರೆ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ ಮೇ ಜಾರಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗೆ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್, ವಿಜಯಪುರ, ಕೊಪ್ಪಳ, ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 85%. ರಾಯಚೂರು ಜಿಲ್ಲೆ ಒಳಗೆ 70%, ಯಾದಗಿರಿ ಜಿಲ್ಲೆ ಒಳಗೆ 75%, ಬಳ್ಳಾರಿ ಜಿಲ್ಲೆ ಒಳಗೆ 60% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ 90% ಅನ್ನುವಂತಹ ಸೂಚನೆ ಅದ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಶುಕ್ರವಾರ 6ನೇ ತಾರೀಕು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ರೈತ ಬಾಂಧವರೇ, ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಕೇಳಿ ತಜ್ಞವಾಣಿ. ಕೃಷಿ ತಜ್ಞವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸದ್ಯದ ಕೃಷಿ ಸನ್ನಿವೇಶ ಹಾಗೂ ಹವಾಮಾನ ವೈಪರೀತ್ಯ. ಈ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಮಲ್ಲಪ್ಪ ಬಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳಾದ ಡಾಕ್ಟರ್ ಮಲ್ಲಪ್ಪ ಬಿ ಅವರು ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಕಳೆದ ಕೆಲವು ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದೆ ನಮ್ಮ ಭಾಗದಲ್ಲಿ. ಹೀಗಾಗಿ ರೈತರು ಸ್ವಲ್ಪ ಗೊಂದಲಕ್ಕೀಡಾಗಿರ್ತಾರೆ, ಯಾವ ರೀತಿ ತಮ್ಮ ಬೆಳೆಗಳನ್ನು ಉಳಿಸ್ಕೋಬೇಕು, ಕೆಲವೊಂದು ಬೆಳೆಗಳು ರಾಶಿ ಹತ್ತಿರ ಬಂದಿದೆ, ಕೆಲವೊಂದು ರಾಶಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಸದ್ಯದ ಕೃಷಿ ಸನ್ನಿವೇಶ ಯಾವ ರೀತಿಯಾಗಿದೆ ಸರ್? ಸರ್, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ ಈ ಕಲಬುರಗಿ, ಜೇವರ್ಗಿ, ಸೇಡಂ ಮತ್ತು ಆಳಂದ, ಚಿಂಚೋಳಿ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತ ಬೆಳೆ ಯಾವುದಪ್ಪ ಅಂತಂದ್ರೆ, ಒಂದು ತೊಗರಿ ಬೆಳಿತೀವಿ, ಎರಡನೇದು ಹತ್ತಿ, ಅದರ ತೊಗರಿಯಲ್ಲಿ ಹೆಸರು, ಉದ್ದು, ಸೋಯಾ ಅವರೇ ಕೆಲವೊಬ್ರು ಬೆಳೀತಾರೆ ಚಿಂಚೋಳಿ ಭಾಗಕ್ಕೆ ಹೋದಂಗೆಲ್ಲ. ನಮ್ಮ ಭಾಗದ ಈ ಒಂದು ತೊಗರಿ ಮತ್ತು ಹೆಸರು ಉದ್ದು ಈ ಬೆಳೆಗಳಿಗೆ ಆದಷ್ಟು ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ ಪ್ರಮಾಣದ ನೀರನ್ನು ಬೇಕಾಗ್ತದೆ. ನಮ್ಮ ಭಾಗದೊಳಗೆ ಈ ಕುರಿನ ಜಾಸ್ತಿ ರೈತರು ಬೆಳೀತಾರೆ. ಬಟ್ ಈ ಪ್ರಸ್ತುತ ವಾತಾವರಣದೊಳಗೆ ಈ ಹವಾಮಾನ ವೈಪರೀತ್ಯ ಯಾವ ತರ ಅಂತಂದ್ರೆ, ಈಗ ನಿಮ್ಗೆ ಗೊತ್ತಿರದಂಗ ಅರಬ್ಬಿ ಸಮುದ್ರದ ಮುಖಾಂತರ ವಾಯುಭಾರ ಕುಸಿತ ಆಗಿರೋದ್ರಿಂದ ಇದೇನ್ ನಾವೇನ್ ಅಸ್ನ ಅಂತ ಏನ್ ಕರಿತೀವಿ ಹೊಸದಾಗಿ ಇದೇನ್ ಬಂದಿದೆಯಲ್ಲ ಸೈಕ್ಲೋನು, ಇವೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಕಾರಣಗಳು ಅಂತ ಯಾವ ಅಂತಂದ್ರೆ, ಈ ಮನುಷ್ಯನ ಚಟುವಟಿಕೆಗಳು, ಈಗ ನಮ್ಮ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಈ ನಾವು ಯೂಸ್ ಮಾಡ್ತಕ್ಕಂಥ ವೆಹಿಕಲ್, ಇವೆಲ್ಲದರಗಳಿಂದ ಏನಾಗುತ್ತೋ ಹವಾಮಾನ ವೈಪರೀತ್ಯ ಆಗುತ್ತೆ, ಜಾಗತಿಕ ತಾಪಮಾನ ಹೆಚ್ಚಾಗ್ಲಕತೈತಿ. ಈ ಒಂದು ಕಾರಣದಿಂದ ನಾವು ಇನ್ನು ಮುಂದಾಗಿರ್ಬೋದು, ಈಗ ಪ್ರಸ್ತುತ ಸಿಚುವೇಶನ್ ಆಗಿರ್ಬೋದು, ಅಗ್ರಿಕಲ್ಚರ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ ಮಳೆ ಬರುತ್ತೆ, ಬಿಸಿಲು ಹೆಚ್ಚಿರುತ್ತೆ, ನಾಳೆ ಮಳೆ ಬರುತ್ತೆ, ಆ ತರ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ರೈತರಿಗೆ ಸಲಹೆಗಳು ಕೊಡ್ತಾರದು ಏನಂದ್ರೆ, ಬರ ನಿರೋಧಕ ಶಕ್ತಿ ಇರತಕ್ಕಂತ ತಳಿಗಳನ್ನೇ ಬೆಳೀರಿ, ಮತ್ತ ಏನಪ್ಪಾ ಅಂತಂದ್ರ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡ್ರಿ, ಬೀಜೋಪಚಾರಗಳನ್ನ ಮಾಡ್ರಿ, ಬೀಜೋಪಚಾರ ಮಾಡಿ ಕ್ಯಾಲ್ಸಿಯಂ ಕ್ಲೋರೈಡ್ ಇಂತ ಬೀಜೋಪಚಾರ ಮಾಡಿದ್ರ ಬರ ನಿರೋಧಕ ಶಕ್ತಿ ಹೆಚ್ಚಾಗ. ಈ ಹೆಚ್ಚಾದಂತ ಸಮಯದಲ್ಲಿ ಕೊಳೆ ರೋಗಗಳು ಬರ್ತಾವ, ಬೇರೆ ಬೇರೆ ರೋಗಗಳು, ಬೇರು ಕೊಳೆ ರೋಗಗಳು ಇಂಥವೆಲ್ಲ ಹಸಿ ಹೆಚ್ಚಾದಾಗ ಬರ್ತಕ್ಕಂತ ರೋಗಗಳಿಗೆ ನಾವೇನ್ ಮಾಡ್ತೀವಿ, ಬೀಜೋಪಚಾರನ ಮೊದಲಿಂದನೇ ಮಾಡಿದ್ರೆ ಇದರಿಂದ ತಡ್ಕೊಳ್ಳುವಂತ ಶಕ್ತಿ ಹೆಚ್ಚಾಗ್ತದ ಅನ್ನೋದನ್ನ ನಾವು ರೈತರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಅದಕ್ಕೆ ದಯವಿಟ್ಟು ಇಂಥವುಗಳನ್ನ ನೀವು ಪಾಲನೆ ಮಾಡಿದ್ದೆ ಆದ್ರೆ ಏನಾಗುತ್ತಂದ್ರ, ಇಂಥ ಜಾಗತಿಕ ತಾಪಮಾನಗಳು ಈಗೆಲ್ಲ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ, ಅದಕ್ಕೋಸ್ಕರ ಇದರಿಂದ ನಾವು ಒಳ್ಳೆ ಬೆಳೆಗಳನ್ನು ಪಡಿಬಹುದು ಮತ್ತ ನಿಮ್ಮ ಇಳುವರಿಯಲ್ಲಿ ಕೂಡ ಏರುಪೇರು ಆಗದೇ ಇರಬಹುದು. ಈಗ ನೋಡ್ರಿ, ಈ ಮೂರು ದಿನ ಕಂಟಿನ್ಯೂಸ್ ಆಗಿ ಸತತವಾಗಿ ಮಳೆ ಬರ್ತಿರೋದ್ರಿಂದ, ಈಗ ಮುಂಚಿತವಾಗಿನೇ ನಾವು ಇಂಡಿಯನ್ ಮೆಟರಾಲಜಿಕಲ್ ಏನು ಹವಾಮಾನ ಇಲಾಖೆಯವರು ನಮಗೆ ಮುಂಚಿತವಾಗಿ ತಿಳಿಸ್ತಾರೆ, ಎಲ್ಲರಿಗೆ ಗೊತ್ತಾಗ್ತದೆ. ಈಗೇನೆಲ್ಲ ಸೋಶಿಯಲ್ ಮೀಡಿಯಾಗಳು, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಇಂಥದ್ರಲ್ಲಿ ಎಲ್ಲಾ ರೈತರಿಗೆಲ್ಲ ಎಜುಕೇಟೆಡ್ ಇರೋದ್ರಿಂದ ಅವ್ರಿಗೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಐತಿ, ಗೊತ್ತಾಗ್ತದೆ. ಮೂರು ದಿನಗಳ ಮುಂಚೆ ಆಗಿರ್ಬೋದು, ಒಂದ್ ದಿನ ಮುಂಚೆ, ಎರಡು ದಿನ ಮುಂಚೆ ಮುಂಚಿತವಾಗಿನೂ ಹವಾಮಾನದ ವೈಪರೀತ್ಯದ ಬಗ್ಗೆ ಬೆಳೆ ಬರ್ಬೋದಾ, ಡ್ರೈ ಸ್ಪೆಲ್ ಹಾಕ್ಬೋದಾ, ಮಳೆ ಬರದೇನೆ ಇರ್ಬೋದಾ, ಈ ತರ ಎಲ್ಲ ಗೊತ್ತಾದಾಗ ಏನ್ ಮಾಡ್ಬೇಕು. ಈ ಸದ್ದು ನಿಂತಿರ್ತಕ್ಕಂತ ನೀರೇನಿರ್ತದಲ್ಲ ಬೆಳೆಗಳಲ್ಲಿ, ಒಡ್ಡಿನ ಬಾಜು ಹೊಲದಲ್ಲಿ ಎಲ್ಲೂ ತಗ್ಗು ಪ್ರದೇಶ ಅಂತಲ್ಲಿ ನೀರ್ ನಿಂತಲ್ಲಿ ಬೆಳೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೆ ದಯವಿಟ್ಟು ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರ, ಒಂದ್ ಬಸಿಗಾಲೆ ಮುಖಾಂತರ ನಿಂತ ನೀರನ್ನು ಹೊರಗಡೆ ಹಾಕಿದ್ರೆ ಏನಾಗುತ್ತಂತಂದ್ರ ಇರ್ತಕ್ಕಂತ ಬೆಳೆಯನ್ನು ಉಳಿಸ್ಲಿಕ್ಕೆ ಸಹಾಯ ಆಗ್ತದ. ಮತ್ತ ಹೆಚ್ಚಿಗೆ ನೀರ್ ನಿಂದಿರಲಾರದ ಪ್ರದೇಶದಲ್ಲಿ ಬೆಳೆ ನಿಂತಕ್ಕಂತ ಸಾಲಿನಲ್ಲಿ ಏನಾದ್ರೂ ನೀರ್ ನಿಂತ್ರೆ, ಈಗ ಸಾಲೆಲ್ಲ ಏನ್ ಮಾಡ್ತೀವಿ ಅಂತಂದ್ರ ಬೆಳೆಗಳಲ್ಲಿ 10 ಮೀಟರ್ ಅಂತರದಲ್ಲಿ ನೀವು ಒಂದು ಮಡಿಕೆ ಸಾಲ್ ತೆಗೆದು, 1 ಫೂಟಿನ ಅಂತರ ಮಡಿಕೆ ಸಾಲನ್ನು ತೆಗೆದು ಅಲ್ಲಿನ ನೀರನ್ನು ಹೊರಹಾಕುವಂತದ್ದು ಏನಾದ್ರೂ ನೀವು ಮಾಡಿದ್ರೆ ಏನಾಗುತ್ತಂತಂದ್ರ, ಎಷ್ಟೇ ಮಳೆ ಬಂದರೂ ಕೂಡ ಅದು ನೀರು ಬಸದು ಹೋಗೋದ್ರಿಂದ ಏನಾಗುತ್ತಂದ್ರ ನಿಮ್ಮ ಬೆಳೆಗಳ ಏನ್ ಬೇರುಗಳ ಉಸಿರಾಟದ ತೊಂದರೆ ಆಗದೇನೆ, ಬೇರಿಗೆ ಯಾವುದೇ ತರದ ಕೊಳೆ ಆಗದೇನೆ, ಮತ್ತು ಶುಭ್ರವಾಗಿ ಇರ್ತಕ್ಕಂಥ ನ್ಯೂಟ್ರಿಯಂಟ್ ಅನ್ನು ಇರ್ಕೊಂಡು ಬೆಳೆ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತೈತಿ. ಅದಕ್ಕೋಸ್ಕರ ಈ ತರ ಫಸ್ಟ್ ಬಸಿಗೆ ಮುಖಾಂತರ ನಿಂತ ನೀರನ್ನು ಹೊರಗಡೆ ಹಾಕ್ಬೇಕು. ಎರಡನೇದ್ ಏನ್ ಮಾಡ್ಬೇಕಂದ್ರ ಸಾಲುಗಳಲ್ಲಿ 10 ಮೀಟರ್ಗೆ ಒಂದು ಬದುವನ್ನು ತೆಗೆದು ಅಥವಾ ಮಡಿಕೆ ಸಾಲನ್ನು ತೆಗೆದು ನೀರನ್ನ ಹೊರಹಾಕಿದ್ರೆ ಏನಾಗುತ್ತಂತಂದ್ರ ಈ ಒಂದು ಬೆಳೆಗಳನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಬೇರೆ ಬೇರೆ ಬೆಳೆ ಸಂದರ್ಭದಲ್ಲಿ ಬೇರೆ ಬೇರೆ ಮಾರ್ಗೋಪಾಯಗಳಿರುತ್ತಲ್ಲ ಸರ್? ಹೌದು ಸರ್, ಹೌದು. ಈ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ, ಈಗ ಸದ್ಯದ ಸಂದರ್ಭದಲ್ಲಿ ಹೆಸರು ರಾಶಿಗೆ ಸಮೀಪ ಬಂದಿದೆಲ್ಲ ಸರ್, ರಾಶಿಗೆ ಸಮೀಪನು ಬಂದಿದೆ. ಕೆಲವೊಬ್ರು ಲೇಟ್ ಆಗಿ ಸ್ವಲ್ಪ ಸೋಯಿಂಗ್ ಮಾಡಿದವರು, ಮಳೆ ಹಿಂದೂ ಮುಂದೆ ಇರೋದ್ರಿಂದ ಬೇಗ ಮಳೆ ಆದವರು ಬೇಗ ಬಿತ್ತಿದ್ದಾರೆ, ಅಂತವ್ರದ್ದು ರಾಶಿ ಆಗೈತಿ. ಈಗ ಕೆಲವೊಂದು ರಾಶಿ ಹಂತದಲ್ಲಿ ಐತಿ. ರಾಶಿ ಹಂತದಲ್ಲಿ ಇರತಕ್ಕಂಥ ರಾಶಿ ಹಂತದಲ್ಲಿರೋರು ಏನೆಲ್ಲ ಮಾಡಬೇಕು, ರಾಶಿ ಆದವರು ಏನ್ ಮಾಡ್ಬೇಕು ಹೇಳಿ ಸರ್? ರಾಶಿ ಹಂತದಲ್ಲಿ ಇರುವವರು ಏನ್ ಮಾಡ್ಬೇಕಂತಂದ್ರ, ಆದಷ್ಟು ಬೇಗನೆ ಮಳೆ ನಿಂತ ಕೂಡಲೇ ನಿಂತಿರೋ ನೀರನ್ನಂತರ ಹೊರಗೆ ಹಾಕಬೇಕು. ಹಾಕಿದ ನಂತರ ಬಿಸಿಲು ಬಿದ್ದ ನಂತರ ಕಟಾವು ಮಾಡ್ಕೋಬೇಕು, ಎಷ್ಟು ಬರ್ತದ ಅಷ್ಟನ್ನ ಕಟಾವು ಮಾಡ್ಕೋಬೇಕು. ಈಗ ರಾಶಿ ಮಾಡಿರ್ತಕ್ಕಂಥವ್ರು ಉದ್ದ ಆಗಿರ್ಬೋದು ಹೆಸರಾಗಿರ್ಬೋದು ರಾಶಿ ಮಾಡಿ ಹಾಕಿರ್ತಕ್ಕಂಥವ್ರು ಏನ್ ಮಾಡ್ಬೇಕು, ನಾವು ಯಾವಾಗಲೂ ಸಾಮಾನ್ಯವಾಗಿ ಕಾಳಿನಲ್ಲಿರ್ತಕ್ಕಂಥ ತೇವಾಂಶ 18-21 ಇರಾಗ ರಾಶಿ ಮಾಡ್ಲಿಕ್ಕೆ ಹೇಳ್ತೀವಿ. ನೀವು ರಾಶಿ ಮಾಡಿದ ನಂತರ ಅದ್ರ ಮಾಯಿಶ್ಚರ್ ಕಡಿಮೆ ಆಗ್ಬೇಕು. ಎಷ್ಟು ನೀವು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಸುಟೇಬಲ್ 10-15 ಅಂದ್ರೆ 12-13 ತೇವಾಂಶ ಕಾಳಿನಲ್ಲಿ ಇದ್ದಾಗ ನೀವು ಮಾರ್ಕೆಟ್ಗೆ ಹೋಗಿದ್ರೆ ಏನಾಗುತ್ತೆ, ಒಳ್ಳೆಯ ಒಂದು ಮಾರ್ಕೆಟಿನ ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೋಸ್ಕರ ರೈತ ಬಾಂಧವರು ರಾಶಿ ಮಾಡಿಟ್ಟು ಅವ್ರು ಏನ್ ಮಾಡ್ಬೇಕಂತಂದ್ರ, ದಯವಿಟ್ಟು ನೀವು ಹಾಕಿರ್ತಕ್ಕಂಥ ರೂಮಿನಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ತೇವಾಂಶವನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ 12-15 ತೇವಾಂಶ ಬಂದಾಗ ನೀವು ಮಾರುಕಟ್ಟೆಗೆ ಹೋಗಿ ಮಾರಿದ್ರೆ ಒಳ್ಳೆ ಬೆಲೆಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೆಸರು ಮತ್ತು ಉದ್ದು ಬೆಳಿತಕ್ಕಂಥ ರೈತ ಬಂದವರಿಗೆ ಇನ್ನು ಈ ಹತ್ತಿ ಮತ್ತೆ ತೊಗರಿ ಸಂದರ್ಭದಲ್ಲಿ ಮಾತಾಡೋದಾದ್ರೆ ಸರ್, ತೊಗರಿಗೆ ಏನಾಗುತ್ತಂತಂದ್ರೆ ತೊಗರಿ ಮೊದಲೇ ನೀರಿಗೆ ಅತ್ಯಂತ ಸಸೆಪ್ಟೇಬಲ್, ಅದಕ್ಕೆ ನೀರು 1-2-3 ದಿವಸಕ್ಕೆ ನೀರು ನಿಂತೀವಿ ಅಂತಂದ್ರ ತೊಗರಿ ಬೆಳೆ ಹಾಳಾಗಂತ ಚಾನ್ಸಸ್ ಬಹಳ ಇರ್ತದ. ಪ್ರಮುಖವಾಗಿ ಅಂತಂದ್ರೆ ರೋಗಗಳು, ಬೇರು ಕೊಳೆಯುವಂತ ರೋಗ ಬರ್ತೈತಿ. ಮತ್ತ ಭೂಮಿಯಲ್ಲಿ ಇರ್ತಕ್ಕಂತ ಏನ್ ಪೋಷಕಾಂಶಗಳು ಬರ್ತಾವಲ್ಲ, ಪೋಷಕಾಂಶಗಳ ಇರ್ತಕ್ಕಂತ ಶಕ್ತಿ ಕಡಿಮೆ ಆಗ್ತೈತಿ. ನಿಷ್ಕ್ರಿಯ ರೂಟ್ ಏನ್ ಬೇರು ಅಂತ ಏನ್ ಹೇಳ್ತೀವಲ್ಲ, ಈ ಬೆಳೆಗಳಿಗೆ ಬೇರು ಹೀರಿಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತೈತಿ. ಇಂತ ಸಮಯದಲ್ಲ ಬೇರು ಕೊಳೆ ರೋಗ ಬರ್ತೈತಿ. ಕೊಳೆ ರೋಗ ಬರೋದ್ರಿಂದ ಪೈಟಪ್ತೋರ ವಿಲ್ಟ್ ಅಂತ ಹೇಳ್ತೀವಿ. ಈ ತರ ರೋಗಗಳು ಬಂತಂತಂದ್ರ ಇಮಿಡಿಯೇಟ್ ಆಗಿ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ ಸಾಪ್ ಓದು ಮ್ಯಾಂಕೋಜಿಬ್ ಸಾಪ್ ಅಂತ ಹೇಳ್ತೀವಲ್ಲ, ಸಾಪ್ ಅನ್ನೋದನ್ನ 2-3 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಕಾಂಡಕ್ಕೆ ಬಿಡಬೇಕು. ಕಾಂಡಕ್ಕೆ ನೀವು ಬೇರು ತೊಯ್ಯಂಗ ಏನಾದ್ರೂ ಸಿಂಪಡಣೆ ಮಾಡಿದ್ರೆ ಖಂಡಿತವಾಗಿ ಅದು ರಿಕವರ್ ಆಗ್ತೈತಿ. ಮತ್ತೆ ಇನ್ನೊಂದು ಏನಂತಂದ್ರ, ಈಗ ನ್ಯೂಟ್ರಿಯಂಟ್ ಪೋಷಕಾಂಶಗಳು ಇರಿಸಿಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರ್ತೈತಿ, ಅವಾಗ ಅದಕ್ಕೆ ನ್ಯೂಟ್ರಿಯಂಟ್ ಬೇಕಾಗ್ತದ. ಅತಿ ಹೆಚ್ಚು ಮಳೆ ಆಗೋದ್ರಿಂದ ಸ್ಟ್ರೆಸ್ ಆಗ್ತೈತಿ, ಅತಿ ಕಡಿಮೆ ಮಳೆ ಆಗೋದ್ರಿಂದ ಹಸಿ ಅಭಾವದಿಂದ ಸ್ಟ್ರೆಸ್ ಆಗ್ತೈತಿ. ಅದಕ್ಕೆ ಬೇರೆ ನಿಷ್ಕ್ರಿಯ ಆಗೋದ್ರಿಂದ ಕುಂಠಿತ ಆಗ್ತದೆ ಬೆಳವಣಿಗೆ ಆಗಿರ್ಬೋದು, ಅಥವಾ ಅದ್ರದ್ದು ಏನು ರಿಯಾಕ್ಷನ್ಸ್ ಪ್ಲಾಂಟ್ಗಳಲ್ಲಿ ಇರ್ತಕ್ಕಂತ ಏನು ಪೋಷಕಾಂಶಗಳು ಇರ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಸಿಂಪರಣೆ ತಗೋಬೇಕು. ಇಮಿಡಿಯೇಟ್ ಆಗಿ ಈ ಮಳೆ ಏನು ಕಡಿಮೆ ಆಗ್ತೈತಲ್ಲ, ಕಡಿಮೆ ಆದ ನಂತರ ಸ್ವಲ್ಪ ಬಿಸಿಲು ಬಿದ್ದ ನಂತರ ಈಗ 19-19 ಅಂತೇಳಿ ಸಾರಜನಕ ಮತ್ತು ರಂಜಕ ಪೋಷಕ ಅಂತ ಗೊಬ್ಬರ ಸಿಗ್ತೈತಿ. ಆ ಗೊಬ್ಬರ ಏನ್ ಮಾಡ್ಬೇಕಂತಂದ್ರ 10 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರ, ನ್ಯೂಟ್ರಿಯಂಟ್ ಅಬ್ಸಾರ್ಬ್ ಮಾಡಕಂತ ಕೆಪಾಸಿಟಿ, ನೀವು ಡೈರೆಕ್ಟ್ ಆಗಿ ಬೇರು ನಿಷ್ಕ್ರಿಯ ಆಗಿರೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಇರ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರ್ತೈತಿ. ನೀವು ಎಲೆಗಳ ಮುಖಾಂತರ ಕೊಟ್ಟರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಇದು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಹಂಗಾಗಿ ನಿಮ್ಮ ಬೆಳೆ ಏನ್ ಇರ್ತದಲ್ಲ ನಾರ್ಮಲ್ ಆಗಿ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರ್ತೈತಿ. ಬಟ್ ಅತಿಯಾಗಿ ನೀರ್ ನಿಂತು ಬೇರೆ ಹೋಯ್ತು ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ನೀರ್ ತೆಗೆದ್ರೆ ನೀವು ಇಮಿಡಿಯೇಟ್ ಅಂದ್ರೆ ಸ್ಟ್ರೆಸ್ ಆಗಿರ್ತೈತಿ, ಅದು ಬೆಳೆ ಮತ್ತೆ ನಾವು ಪಡ್ಕೋಬೇಕಂತಂದ್ರೆ ಈ ತರ ನೀವು ಸ್ಪ್ರೇ ಮಾಡಿ ಅಥವಾ ಈ ತರ ನೀವು ಯಾವ್ದು ರೋಗ ವಿಲ್ಟ್ ಬಂತಂತಂದ್ರೆ ಆ ತರ ಮಾಡಬಹುದು. ಈಗ ತೊಗರಿಯಲ್ಲಿ ಹೆಚ್ಚಾಗಿ ಈಗ ಏನ್ ಬರಕತ್ತ ಅಂತಂದ್ರೆ ಕಾಂಡಮಚ್ಚೆ ರೋಗ ಅಂತ ಬರ್ತಾ ಇದೆ. ಕಾಂಡಮಚ್ಚೆ ರೋಗ ಅಂತ ಬರ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದನ್ನು ಕೂಡ ನಿಂತಲ್ಲಿ ಅದೇ ಹಸಿ ಹೆಚ್ಚಾಗೋದ್ರಿಂದ ಕಾಂಡಮಚ್ಚೆ ರೋಗ, ಈಗ ಬೇರು ಕೊಳೆ ಆಗಿರ್ಬೋದು ಪೈಟೋಪ್ತರ ಆಗಿರ್ಬೋದು ಅಥವಾ ಕಾಂಡಮಚ್ಚೆ ರೋಗ ಆಗಿರ್ಬೋದು, ಇವೇನಂತಂದ್ರೆ ಹಸಿ ಹೆಚ್ಚಾಗೋದ್ರಿಂದ ತೇವಾಂಶ ಜಾಸ್ತಿ ಇರೋದ್ರಿಂದ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದ್ರ ಶಕ್ತಿ ಜಾಸ್ತಿ ಆಗ್ತೈತಿ. ಈಗ ನಾವು ಯಾವಾಗ್ಲೂ ನೋಡ್ರಿ ಒಳ್ಳೆ ಊಟ ಮಾಡಿ ದಷ್ಟಪುಷ್ಟವಾಗಿ ಇದ್ವಿ ಅಂತಂದ್ರ ನಮಗ ರೋಗ ಬಂದ್ರು ಕೂಡ ತಡ್ಕೊಳ್ಳುವಂತ ಶಕ್ತಿ ಇರ್ತೈತಿ. ಬೆಳೆಗಳಲ್ಲಿ ಕೂಡ ಅಷ್ಟೇ, ದಷ್ಟಪುಷ್ಟವಾಗಿ ಬೆಳೆ ಚೆನ್ನಾಗಿತ್ತು ಅಂತಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇರ್ತದ. ಈ ಅತಿಯಾಗಿ ಮಳೆ ಬಂದು ಹಸಿ ಆಗಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಹೀರ್ಕೊಳ್ಳುವಂತ ಶಕ್ತಿ ಕಡಿಮೆ ಆದ್ರಿಂದ ಬೆಳೆಯಲ್ಲಿ ಇರ್ತಕ್ಕಂಥ ತಾಕತ್ತು ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಈ ರೋಗಗಳು ಡಾಮಿನೇಟ್ ಮಾಡ್ತಾವ. ಅದಕ್ಕೆ ನಾವು ಈ ತರ ಕಾಂಡಕ್ಕೆ ಮಚ್ಚೆ ರೋಗ ಬಂತಪ್ಪ ಅಂದ್ರ ಬೇರಿನ ಮೇಲೆ ಈಗೇನು ಕಾಂಡದ ಮುಖಾಂತರ ಏನಂತ ಬಿಡಿ ಬಿಡಿ ಬೂದು ಕಲರ್ ಬರ್ತೈತಿ, ಹಂಗ್ ಬಂತಂತಂದ್ರೆ ರೈತರು ರಿಡೋಮಿಲ್ MZ ಅಂತ ಬರ್ತೈತಿ, 3 ಗ್ರಾಂ 1 ಲೀಟರ್ಗೆ ಹಾಕಿ ಬೆಳೆಯ ಕುತ್ತಿಗೆ ಭಾಗದಿಂದ ನೀವು ಏನಾದ್ರೂ ಸಿಂಪರಣೆ ಮಾಡಿ ಬೇರನ್ನು ತೊಯಂಗ್ ಮಾಡಿದ್ರಿ ಅಂತಂದ್ರ ಖಂಡಿತವಾಗಿ ಇದರಿಂದ ಕೂಡ ನಮ್ಮ ರೈತ ಬಾಂಧವರು ಪರಿಹಾರ ಕಂಡ್ಕೋಬಹುದು ಮತ್ತೆ ಬೆಳೆ ಚೆನ್ನಾಗಿ ಬರ್ತೈತಿ. ಇದನ್ನ ನಿರ್ವಹಣೆ ಮಾಡಬಹುದು ನಾವು ರಿಡೋಮಿಲ್ MZ 3 ಗ್ರಾಂ 1 ಲೀಟರ್ ನೀರಿಗೆ ಹಾಕಿದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಯಾವಾಗ ಸಿಂಪಡಿಸಬೇಕು ಸರ್? ಇದು ಏನಿಲ್ಲ, ಬಂದ ನಂತರ ಹಸಿ ಹೆಚ್ಚಾಗ್ತದೆ, ಈ ಕಂಟಿನ್ಯೂಸ್ ಮಳೆ ಬಂದಿರ್ತದ, ನಿಮ್ ಬೆಳೆ ನಿಂತಿರ್ತೈತಿ, ನಿಷ್ಕ್ರಿಯ ಆಗಿರ್ತಾವ ಬೇರು, ಅವಾಗ ಏನಾದ್ರೂ ನಿಮ್ಮ ಒಂದು ಬೆಳೆಯಲ್ಲಿ ಕಂಡು ಬಂದ್ರೆ, ತೊಗರಿಯಲ್ಲಿ ಕಾಣ್ತಾ ಇದೆ, ಎಲ್ಲೆಲ್ಲಿ ಕಾಣ್ತಾ ಇದೆ, ಲಾಸ್ಟ್ ಟೈಮ್ ಮಳೆ ಬಂದಾಗನು ಕೂಡ ಈ ಒಂದು ರೋಗ ಜಾಸ್ತಿ ಬಾಧೆ ಕಂಡು ಬಂದೈತಿ. ಯಾರ್ಯಾರು ರೈತರು ತಮ್ಮ ಹೊಲದಲ್ಲಿ ಕಾಂಡ ಮೆಚ್ಚ ರೋಗ ಅಂದ್ರೆ ಕಾಂಡ ಇರ್ತೈತಿಲ್ಲ, ಬೇರಿನಿಂದ ಕಾಂಡಕ್ ಬರಂತಲ್ಲಿ ಬಿಳಿ ಬಿಳಿ ಕಲರ್ ಬೂದಿ ಟೈಪ್ ಬರ್ತೈತಿ, ಹಂಗ್ ಬಂದಾಗ ಏನಾದ್ರೆ ಈ ತರ ಮುಂಜಾಗ್ರತಾ ಕ್ರಮ ಆಗಿರ್ಬೋದು. ಬಂದ ನಂತರ ಇದನ್ನ ನೀವೇನಾದ್ರೂ ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಸ್ಪ್ರೇ ಮಾಡೋದು ಸರ್ ಇಲ್ಲ, ಒಂದೇ ಸಲ ಮಾಡಿ, ಒಂದೇ ಸರ್ತಿ ಮಾಡಿ, ಒಂದ್ ಸರ್ತಿ ನೀವು ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದ. ಹಂಗೇನ ಕಂಟ್ರೋಲ್ ಆಗ್ಲಿಲ್ಲ ಅಂತಂದ್ರೆ ಒಂದು 15 ದಿವಸದ ನಂತರ ಮತ್ತೊಂದ್ಸಲ ನೀವು ಸ್ಪ್ರೇ ಮಾಡಿದ್ರೆ ಇದು ಈ ರೋಗದಿಂದ ನಾವು ಮುಕ್ತಿ ಹೊಂದಬಹುದು. ಈಗ ಮತ್ತೆ ಹತ್ತಿ ಬಗ್ಗೆ ಮಾತಾಡೋದಾದ್ರೆ ಸರ್, ಹತ್ತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಈ ಸಂದರ್ಭದಲ್ಲಿ? ಈಗ ಹತ್ತಿ ನೋಡ್ರಿ ಹೆಚ್ಚಾಗಿ ಈಗೇನ್ ಬರ್ತದ್ರ ಪಿಂಕ್ ಬೋಲ್ ವರ್ಮ್ ಅಂತ ಬರ್ತೈತಿ, ಅಂದ್ರ ಕೆಂಪು ಮೂತಿ ಹುಳ, ಅದ ಗುಲಾಬಿ ಕಾಯಿ ಕೊರಕ ಅಂತ ಬರ್ತೈತಿ. ಮತ್ತ ಏನಾಗ್ತದ, ಈಗ ಮಳೆ ಜಾಸ್ತಿ ಬರೋದ್ರಿಂದ ಎಲ್ಲೆಲ್ಲಿ ಹೂ ಈ ಹೂವಿನಂತ ಕೆಲವೊಂದ್ ಕಡೆ ಕಾಯಿ ಆಗಿರ್ತಾವ, ಕಾಯಿ ಆದಂತ ಏನಂತ ಕಾಯಿ ಕೊಳೆ ರೋಗ ಅಂತ ಬರ್ತೈತಿ. ಕಾಯಿ ಕೊಳೆ ರೋಗ ಅಂತ ಬಂತಂತಂದ್ರ ರೈತ ಬಂದವರು ಏನ್ ಮಾಡ್ಬೇಕಂದ್ರೆ COC ಅಂತ ಇರ್ತದೆ, ಕಾಪರ್ ಆಕ್ಸಿ ಕ್ಲೋರೈಡ್, 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡ್ಬೇಕು. ಅಥವಾ ಮ್ಯಾಂಕೋ ಜಬ್ ಅಂತ ಸಿಗ್ತೈತಿ, 75 WP ಅಂತ ಸಿಗ್ತದೆ ವೆಜಿಟೇಬಲ್ ಪೌಡರ್, ಅದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ, ಅಥವಾ ಕ್ಲೋರೋಥ್ಯಾನೋಲ್ ಬರ್ತೈತಿ ಅದನ್ನು ಕೂಡ 2 ಗ್ರಾಮ್ 1 ಲೀಟರ್. ಈ ಒಂದು ರಾಸಾಯನಿಕಗಳಲ್ಲಿ ಯಾವ್ದಾದ್ರು ಒಂದು ನೀವು ಸಿಂಪರಣೆ ಮಾಡಿದ್ದಾದ್ರೆ ಇದರಲ್ಲಿ ಕೂಡ ನೀವು ಕಂಡುಕೊಳ್ಬಹುದು. ಮತ್ತೆ ಹತ್ತಿಯಲ್ಲಿ ಹೂ ಬಿಡತಕ್ಕಂತ ಇದ್ದಲ್ಲಿ ಏನಾಗುತ್ತಂತಂದ್ರೆ ಹೆಚ್ಚಾಗಿ ಹೂ ಉದುರ್ತಿರ್ತೈತಿ, ಅಂತ ಟೈಮಿಗೆ ನೀವು ನ್ಯಾಪ್ತಲಿನ್ ಅಸಿಟಿಕ್ ಆಸಿಡ್ ಅಂತ ಸಿಗ್ತದೆ, ಕಮರ್ಷಿಯಲ್ ಆಗಿ ನಾವು ಪ್ಲಾನೋಫಿಕ್ಸ್ ಅಂತ ಸಿಗ್ತೈತಿ, ಅದನ್ನ 0.2 ml 1 ಲೀಟರ್ ನೀರಿಗೆ ಹಾಕಿ ನೀವು ಸಿಂಪರಣೆ ಮಾಡೋದ್ರಿಂದ ಈ ಹೂ ಉದುರದಂತ ಸಂಖ್ಯೆಯನ್ನು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಹೂಗಳ ಸಂಖ್ಯೆ ಅಷ್ಟೇ ತಟಸ್ಥವಾಗಿ ಇದ್ದು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಹಾಯ ಆಗ್ತೈತಿ. ಮತ್ತಿನ್ನೊಂದು ಏನಪ್ಪಾ ಅಂತಂದ್ರೆ ಈ ಹಸಿ ಹೆಚ್ಚಾಗಿದ್ದರಿಂದ ಏನಾಗುತ್ತೆ, ಹತ್ತಿಯಲ್ಲಿ ಕೆಂಪು ರೋಗ ಬರ್ತೈತಿ, ಅದಕ್ಕೆ ನಾವು ತಾಂಬೂರ ರೋಗ ಅಂತ ಕರಿತೀವಿ. ಅದೇನಾಗುತ್ತೆ ಅಂದ್ರೆ ಮ್ಯಾಗ್ನೇಶಿಯಂ ಡೆಫಿಷಿಯನ್ಸಿಯಿಂದ ಬರ್ತೈತಿ, ಆ ಒಂದು ಪೋಷಕಾಂಶದ ಕೊರತೆ ಆಯ್ತಂತಂತಂದ್ರೆ ಮಳೆ ಜಾಸ್ತಿ ಹಸಿ ಇರೋದ್ರಿಂದ ಅದರದ ಕೊರತೆ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಹತ್ತಿಯಲ್ಲಿ ಏನಾಗುತ್ತೆ, ಎಲೆಗಳಲ್ಲಿ ಮ್ಯಾಗ್ನೇಶಿಯಂ ಡೆಫಿಷಿಯನ್ಸಿ ಬರ್ತೈತಿ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಮ್ಯಾಗ್ನೇಶಿಯಂ ಡೆಫಿಷಿಯನ್ಸಿ ಹೋಗಲಾಡಿಸಿಕೋಸ್ಕರ ಮ್ಯಾಗ್ನೇಶಿಯಂ ಸಲ್ಫೇಟ್ ಅಂತ ಸಿಗುತ್ತೆ, ಅದನ್ನ 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಆ ತಾಂಬೂರ ರೋಗದಿಂದ ಕೂಡ ನೀವು ಮುಕ್ತಿ ಪಡೆಯಬಹುದು. ಸಪೋಸ್ ನೀವೇನಾದ್ರೂ ಅದ್ರ ಜೊತೆ ಏನಿನ ಬಾಧೆ ಅಥವಾ ಏನು ಸಕಿಂಗ್ ಪೆಸ್ಟ್ ಅಂತ ಏನ್ ಇರ್ತದೆ, ರಸ ಇರತಕ್ಕಂತ ಕೀಟಗಳು ಏನಾದ್ರು ಇದ್ರೆ ಅದ್ರ ಜೊತೆಗೆ 0.3 ಗ್ರಾಮ್ ಥಯೋಮೆಥಾಕ್ಸಾಮ್ 0.3 ಗ್ರಾಮ್ ಪ್ಲಸ್ ಮ್ಯಾಗ್ನೇಶಿಯಂ ಸಲ್ಫೇಟ್ 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗದಿಂದ ಮುಕ್ತಿ ಹೊಂದಿ ಬೆಳೆಯ ಕೂಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ಈ ಮುಖಾಂತರ ರೈತ ಬಾಂಧವರ ಹತ್ರ ಕೇಳಬಹುದು. ಸರ್, ಈಗ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಅವರ ಬೆಳೆಗಳನ್ನು ಉಳಿಸಿಕೊಳ್ಳಿಕ್ಕೆ ಯಾವೆಲ್ಲ ಉಪಕ್ರಮಗಳನ್ನ ಮಾಡಬೇಕು ಅಂತ ವಿಸ್ತಾರವಾಗಿ ಮಾಹಿತಿ ಕೊಟ್ರಿ. ಕೊನೆಯದಾಗಿ ಈ ಸಂದರ್ಭದಲ್ಲಿ ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ರೈತ ಬಾಂಧವರು ಯಾರು ಗಾಬರಿ ಆಗಂತ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ದಯವಿಟ್ಟು ನೀವೇನ್ ಮಾಡ್ಬೇಕಂತಂದ್ರ, ಇಷ್ಟೊತ್ತನ ನಾವೇನ್ ಮಾತಾಡಿದ್ವಿಲ್ಲ, ನೀವು ನಿಮ್ ಹೊಲದಲ್ಲಿ ನೀರ್ ನಿಂತದ್ದು ಫಸ್ಟ್ ಅನ್ನು ಬಸಿಗಾವಲಿ ಮುಖಾಂತರ ಹೊರಗಾಕ್ರಿ. ನೀವು ನೀರನ್ನು ಹೊರಗಾಕಿದ ನಂತರ ಬೇರು ನಿಷ್ಕ್ರಿಯ ಆಗಿರ್ತೈತಿ. ದಯವಿಟ್ಟು ಎಲ್ಲಾ ಬೆಳೆಗಳಲ್ಲಿ ಈಗ 94 ಅಂತ ಸಿಗ್ತೈತಿ 1919 ರಸಗೊಬ್ಬರವನ್ನು 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಬೆಳೆ ಆಸ್ ಇಟ್ ಈಸ್ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಸಪೋಸ್ ಏನಾದ್ರೂ ಇನ್ನು ಮುಂದೆ ಈ ಬೆಳೆ ಸಂಪೂರ್ಣವಾಗಿ ಹಾಳಾದ್ರೂ ಕೂಡ ಏನು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಕಂಟಿಜೆಂಟ್ ಕ್ರಾಪ್ ಪ್ಲಾನಿಂಗ್ ಅನುಗುಣವಾಗಿ ನೀವೇನ್ ಬೆಳಿಬಹುದು ಅಂದ್ರೆ ಸೂರ್ಯಪಾನ ಬೆಳಿಲಿಕ್ಕೆ ಅವಕಾಶ ಐತಿ, ದಯವಿಟ್ಟು ಸೂರ್ಯಪಾನ ಬೆಳಿರಿ. ಮತ್ತ ಹಲಸಂದಿ ಬೆಳ್ರಿ. ಇವು ಬೆಳೆಗಳನ್ನು ಬೆಳೆದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಬೆಳೆ ಕಂಪ್ಲೀಟ್ ಆಗಿ ರಾಶಿ ಆದ್ರೂ ಕೂಡ ನೀವು ಈ ಸೀಸನ್ ಅನ್ನ ಫುಲ್ಫಿಲ್ ಮಾಡಬಹುದು ಅಂತ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೆ. ತುಂಬಾ ಧನ್ಯವಾದಗಳು ಸರ್, ವಿಸ್ತಾರವಾಗಿ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಆತ್ಮೀಯ ರೈತ ಬಾಂಧವರೇ, ಇನ್ನು ನಿಮಗೆ ಅನೇಕ ಅನುಮಾನಗಳು ಏನಾದರೂ ಇದ್ರೆ ಈ ವಿಷಯದ ಕುರಿತಾಗಿ ಡಾಕ್ಟರ್ ಮಲ್ಲಪ್ಪ ಬಿ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳನ್ನ ನೀವು ನೇರವಾಗಿ ಸಂಪರ್ಕ ಮಾಡಬಹುದು. ರದ್ದೇವಾಡಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಹೇಬರು ಸಿಗ್ತಾರೆ, ಇಲ್ಲಾಂದ್ರೆ ದೂರವಾಣಿ ಮುಖಾಂತರ ಕೂಡ ವಿಜ್ಞಾನಿಗಳನ್ನ ನೀವು ಸಂಪರ್ಕ ಮಾಡಬಹುದು. ದಯವಿಟ್ಟು ಅವರ ದೂರವಾಣಿ ಸಂಖ್ಯೆಯನ್ನ ಬರೆದುಕೊಳ್ಳಿ, 866-058-1988. ಇನ್ನೊಂದ್ ಸರ್ತಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, 866-058-1988. ಇದು ಡಾಕ್ಟರ್ ಮಲ್ಲಪ್ಪ ಬಿ ಭೇಷಶಾಸ್ತ್ರ ವಿಜ್ಞಾನಿಗಳು KVK ರದ್ದೇವಾಡಗಿ ಇವರ ದೂರವಾಣಿ ಸಂಖ್ಯೆ. ನಿಮ್ಮ ಅನುಮಾನಗಳನ್ನ ನೀವು ಪರಿಹಾರ ಇವರಿಗೆ ನೇರವಾಗಿ ದೂರವಾಣಿ ಸಂಪರ್ಕ ಮಾಡೋದರಿಂದ ಕೂಡ ಮಾಡ್ಕೋಬಹುದು. ಆತ್ಮೀಯ ರೈತ ಬಂದವರೇ, ಇದಾಗಿತ್ತು ಇಂದಿನ ವಿಶೇಷ ಕೃಷಿ ರಂಗದ ಸಂದರ್ಶನ. ನಿಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಂತಹ KVK ರದ್ದೇವಾಡಗಿಯ ಭೇಷಶಾಸ್ತ್ರ ವಿಜ್ಞಾನಿಗಳಾದಂತಹ ಡಾಕ್ಟರ್ ಮಲ್ಲಪ್ಪ ಬಿ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.

ಒಣಗಿಸಿ ಖರೀದಿ ಕೇಂದ್ರಗಳಿಗೆ ತಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಬೆಂಬಲ ಬೆಲೆ ಯೋಜನೆಯ ಪ್ರಯೋಜನ ಪಡೆಯಬೇಕು. ಪ್ರತಿ ಕ್ವಿಂಟಲ್ಗೆ 8,682 ರೂಪಾಯಿ ಹೆಸರು ಕಾಳಿಗೆ ಮತ್ತು ಪ್ರತಿ ಕ್ವಿಂಟಲ್ಗೆ 7,280 ರೂಪಾಯಿ ಸೂರ್ಯಕಾಂತಿಗೆ ಘೋಷಣೆ ಮಾಡಿದ್ದಾರೆ. ಈ ಒಂದು ಪ್ರಯೋಜನ ಪಡೆಯಬೇಕು. ಇನ್ನು 90 ದಿನಗಳ ಕಾಲಾವಕಾಶ ಇರುತ್ತೆ. ರೈತ ಬಾಂಧವರು ಹತ್ತಿರದಲ್ಲಿರತಕ್ಕಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಎಪಿಎಂಸಿಗಳಲ್ಲಿ ಭೇಟಿ ಮಾಡಿ ಉಪ ಅಥವಾ ಸಹಾಯಕ ನಿರ್ದೇಶಕರ ನಂಬರ್ಗಳನ್ನು ಪಡೆದು ಅವರನ್ನು ಕೂಡ ಸಂಪರ್ಕಿಸಬಹುದು. ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಮತ್ತು ಕೆಒಎಫ್ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲಿ ಎಲ್ಲಿ ಖರೀದಿ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ, ಹೋಬಳಿ ತಾಲೂಕು ತನ್ನ ಹಳ್ಳಿಗಳ ಗ್ರಾಮದಲ್ಲಿ ಆ ಒಂದು ಮಾಹಿತಿಯನ್ನು ಪಡೆದು ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ಸರ್ಕಾರದ ಯೋಜನೆಗೆ ಮಾರಿ ರೈತರು ಹೆಚ್ಚಿನ ಲಾಭ ಪಡೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಿನಿ ಮಾಹಿತಿ ಕೇಳಿದ್ರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ ಶೋಭಕ್ಕ ಬಾರಪ್ಪ ರಾಜಣ್ಣ, ನಿಂದ ಹಾಯದಿ ಕಾಯ್ಲಿಕ್ಕತ್ತಿದ್ದೆ ನೋಡ್ ನಾನು. ಹೌದಾ? ಯಾಕವ ಏನ್ ಕಡಿಮೆ ಬಿದ್ದಿತ್ತು? ಹಾಕಲ್ಲ, ಸ್ವಲ್ಪ ದಿನ ಆದ ಕೂಡಲೇ ಯಾಕೋ ಬರ್ಲಿಲ್ಲ ಅಂತ ಅನ್ನಂಗೆ ಆಗ್ತದ. ಅಂದ್ರ ರಾಜಣ್ಣ ಜೊತೆ ಮಾತಾಡಬೇಕಂತ ಅನಸ್ತದ ನೋಡ್ ಮತ್ತೆ. ಹೌದಲ್ಲ, ಸುಮ್ನೆ ಹೊತ್ತು ಹೋಗ್ಲಾರ್ದ ಕೂತಿರ್ತೀವಪ್ಪ. ಒಂದೊಂದಿನ ಏನೋ ನೆನಪಾಗ್ತಿರ್ತಾವ, ಅದವತ್ ಹಂಗ್ ಮಾತಾಡಿದ್ವಿ ಹೆಂಗ್ ಮಾತಾಡಿದ್ವಿ ಅಂತ ಅನ್ಕೋತ ಬರ್ಲಿಲ್ಲ, ಯಾಕೋ ಬಾಳ ದಿನ ಆಯ್ತು ಅಂತ ಅನ್ಕೊಳ್ಳಿಗತ್ತಿದ್ದು ನೋಡಿ. ಹೌದಲ್ಲ. ಅಲ್ಲ ಶಿವಕ್ಕ, ಇದನ್ನು ಹೊಸ ಬಲ್ಬ್ ಹಾಕಿಲ್ಲ ಇದು? ಸೇಫ್ ಎಲ್ಲ? ಹಾ ಹೌದಪ್ಪ ರಾಜಣ್ಣ. ಎಲ್ಇ ಡಿ ಹಾಕಿಲ್ಲ ಶೋಭಕ್ಕ? ಇದೇನು ಎರಡು ಲೈಟ್ ಹಾಕಿಲ್ಲ, ಒಂದು ಸಿಎಫ್ ಎಲ್ ಹಾಕಿ ಒಂದ್ ಎಲ್ಇ ಡಿ ಹಾಕಿ. ಹೌದಪ್ಪ. ಹೌದು, ಮತ್ತೆ ಮನಿ ಬೆಳಕಾಗಬೇಕಾ? ಮತ್ತೆ ಅವು ಮೊದ್ಲೇನ ಸಿಕ್ತಿದ್ವಲ್ಲಪ್ಪ ಗುಂಡು ಗುಂಡು ಗೋಲಗಳು, ಅವು ಬಹಳ ಶಕಿ ಆದಂಗ ಅಲ್ಲಿಗತ್ತಪ್ಪ. ಹಚ್ಚಿದ ಕೂಡಲೇ ಶಕಿ ಒಂದೇನಿ ನೋಡಿ. ಲೈಟ್ ಬಿಲ್ಲು? ಆ ಲೈಟ್ ಬಿಲ್ ಅದ್ರ ಕಡೆ ಲಕ್ಷ ಇರಂಗಿಲ್ಲ ಬಿಡು, ಅದು ತಿಂಗಳಿಗೊಮ್ಮೆ ಬರ್ತಿರ್ತದಲ್ಲ ಅದು, ಅದು ಇದ್ರ ಸಲುವಾಗಿ ಆಗ್ಯದಂತ ಗೊತ್ತಾಗಂಗಿಲ್ಲ ಅದು. ಈಗ ಇದು ಒಂದು ಹಚ್ಚಿವಲ್ಲ, ಸ್ವಲ್ಪ ತಂಪ ಅನಿಸ್ತದ ನೋಡು. ಶೋಭಕ್ಕ, ನಾವ್ ಸಣ್ಣವರಿದ್ದಾಗ ಮನೆ ಮನೆ ತನ್ನ ಏನಂತಂದ್ರ ಈ ಗೋಲಗಳೆ ಹಾಕ್ತಿದ್ವಿ, ಎಲ್ಲಾ ಕಡೆ ಗೋಲಗಳು ಇದ್ದವು. ಕೆಲವೊಂದ್ ಕಡೆ ಲಗ್ನ ಕಾರ್ಯಕ್ರಮ ಇದ್ದಾಗ ಬಹಳ ಬೆಳಕ್ ಬೇಕಂತೇಳಿ 100 ವೋಲ್ಟ್ ಹಚ್ತೀವಿ. ಹೌದಪ್ಪ. ಹೌದು. ಹೌದಿಲ್ಲ? ಬಹಳ ಬೆಳಕಾಗ್ಲಿ, ಬೆಳಕ್ ಬಹಳ. ಎಷ್ಟಾದ್ರೂ ಶಕಿ ಬರ್ತಿತ್ತು, ಬಿಸಿ ಎಷ್ಟು ಬರ್ತಿತ್ತು, ಅದ್ರಲ್ಲಿಂದ ರೇಡಿಯೇಷನ್ ಎಷ್ಟು. ಹೌದಲ್ಲ, ಈಗ ನೋಡು ಅಭಿವೃದ್ಧಿ ಆದಂಗ ಈಗ ಕೆಲವು ದಿವಸಗಳಿಂದ ಏನಾಯ್ತು, ಸಿಎಫ್ ಎಲ್ ಹಾಕ್ರಿ ಅಂತ ಬಂತು. ಹೌದಲ್ಲ, ಅದ್ರಿಂದ ಕರೆಂಟ್ ಬಿಲ್ ಕಡಿಮೆ ಬರ್ತದ, ತಂಪಿರ್ತದ, ಅದಕ್ ಹೋದ್ವಿ, ಅದು ಮಾಡಿದ್ವಿ. ಈಗ ಎಲ್ಇ ಡಿ ಬಂತು. ಹೌದು, ಅದಕ್ ನೋಡಿದ್ ಶೋಭಕಾಯಿ ಭಾರಿ ತಂಪದವ್. ಆಮೇಲೆ ಲೈಟ್ ಬಿಲ್ ಎಷ್ಟು ಕಡಿಮೆ ಅಂತ, ಲೈಟ್ ಬಿಲ್ ಕಮ್ಮಿ ಬರ್ತದೆ, ಆದ್ರೆ ಬೆಳಕು ಚಲೋ ಇರ್ತದಪ್ಪ. ಬೆಳಕು ಚಲೋ ಇರ್ತದೆ. ಟ್ಯೂಬ್ಲೈಟ್ ಹಾಕ್ತಿದ್ವಿ. ಹೌದು, ಅದು ಒಂದ್ ಗಾಡಿ ಕೂಡಿಸ್ಬೇಕ. ಹೌದು, ಒಂದ್ ಇದನ್ನೇ ಬೇಕಾಗ್ತಿತ್ತು ಅದಕ್ಕೆ, ಅದಕ್ಕೊಂದ್ ಜಾಗ ಬೇಕು. ಆಮೇಲೆ ಅದ್ ಎದ್ರ ಲೈಟ್ ಬಿಡೋದು, ಅದ್ರ ಕೆಳಗ್ ಬರ್ತಿರ್ಲಿಲ್ಲ. ಹೌದಲ್ಲ. ಹೌದು, ಈಗ ಇವೇನವ ಇವ್ ಮೇಲೆ ಕೂಡಿಸ್ತಾರ. ಖರೆ. ಹೌದಲ್ಲ. ಹೌದು, ಹಿಂಗಾಗಿ ಮನಿ ತುಂಬಾ ಚಲೋ ಬೆಳಕ. ಅಂದ್ರೆ ಹೆಂಗಂದ್ರೆ ಈ ಚಂದ್ರನ ಬೆಳಕ್ ಬೀಳ್ತ ನೋಡಿ ಮ್ಯಾಲಿನ ಕೆಳಗೆ. ಖರೆ, ಅದ ಹಂಗೆ ಅನಸ್ತದ ನೋಡಿ ಈಗ. ಹೌದಿಲ್ಲ, ಬೆಳದಿಂಗಳ ಬೆಳಕ್ ಇದ್ದಂಗ ಇರ್ತದ ನೋಡಿ. ಹೌದಿಲ್ಲ, ಅಂತಂದ್ರ ಇಂತವೇನು ಅಭಿವೃದ್ಧಿ ಆಗ್ತಿರ್ತಾರ ಶೋಭಕ್ಕ. ನಾವು ಅಭಿವೃದ್ಧಿ ಕಡೆಗೆ ನಾವು ಬದಲಾವಣೆ ಆಗ್ಬೇಕು. ಆಗ್ಲೇಬೇಕಲ್ಲಪ್ಪ. ಹೌದಲ್ಲ. ಹೌದು, ಬಂದಾವಂದ್ಮೇಲೆ ನೋಡ್ಬೇಕು, ತಗೋಬೇಕು. ಮತ್ ನಮ್ ಸಲುವಾಗೇನೆ ಮಾಡಿರ್ತಾರ ಅವನ್ನೆಲ್ಲ. ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಮಾಡಿದ್ದೇನು ಉಪಯೋಗ ಆಗ್ತದಪ್ಪ. ಅದೇ ಶೋಭಕ್ಕ, ಇನ್ನೂ ನಾ ಕೆಲವ್ ಮನಿ ನೋಡಿದೆ, ಕೆಲವ್ರಿಗೆ ಮಾತಾಡಿದ್ರ ಏನ್ರಿ 10 ರೂಪಾಯಿ ಒಂದ್ ಬಲ್ಬ್ ಇದ್ದು. ಹೌದು, ಇವೇನವ 80 ರೂಪಾಯಿ 100 ರೂಪಾಯಿ, ಬಹಳ ಕಾಸ್ಟ್ಲಿ ಅವ್ರಿ. ಹೌದು, ಅದು ಒಂದೇ ಸರಿ ತಗೊಳ್ಳೋ ಮುಂದಾಗ ಅಷ್ಟೇ ವಿಚಾರ ಮಾಡ್ಬೇಕಪ್ಪ ಅದನ್ನ. ಈಗ ನಾವು ಸೋಯಿ ಅದ ಅಂತ ಹೇಳಿ ತಗೊಂಡ್ವಿ ಅಂತಂದ್ರೆ ಅದ್ರಲಿಂದ ಎಷ್ಟು ಖರ್ಚು ಬರ್ತದ ಅಂತ ವಿಚಾರ ಮಾಡ್ಬೇಕು. ಹೌದಲ್ಲ, ಕರೆಂಟ್ ಬಿಲ್ ಬಹಳ ಜಾಸ್ತಿ ಬರ್ತದ, ಆಮೇಲೆ ನಮ್ ದೇಹಕ್ಕ ಅನಾರೋಗ್ಯ ಬರ್ತದ ಅಂತ ಹೇಳಿ ಅದನ್ನು ವಿಚಾರ ಮಾಡ್ಬೇಕ. ಹೌದು, ಇವು ಹಾಕೋದ್ರಿಂದ ಏನಾಗ್ತದ, ಮನಿನೂ ತಂಪಿರ್ತದ, ದೇಹನೂ ತಂಪಿರ್ತದ. ಮೊನ್ನೆ ಹೇಳದಲ್ಲ ಆಗಳೆ ಲೈಟ್ ಬಿಲ್ ಬಹಳ ಕಮ್ಮಿ ಬರ್ತದ ಅಂತ ಹೇಳಿ. ಆಮೇಲೆ ಶೋಭಕ್ಕ, ಇನ್ನೊಂದ್ ಏನ್ ಮಾತ್ ನನಗೆ ಹೇಳ್ಬೇಕಾಗ್ಯದಂತಂದ್ರ ದೇಶ ಅಭಿವೃದ್ಧಿ ಆಗ್ಲಿತ್ತದ. ಹೌದು, ಗೊತ್ತಿರುವಂತದ್ದ. ನಾ ಸಣ್ಣದಿದ್ದಾಗಿಂದ ಈಗ ನೋಡ್ಕೊಂಡೋದ್ರ ಸಾಕಷ್ಟು ರೋಡ್ ಆಗ್ಯಾವ. ಹೌದಿಲ್ಲ, ಒಳ್ಳೆ ಒಳ್ಳೆ ಕಂಪನಿಗಳು ಬಂದಾವ, ಸಾಕಷ್ಟು ಕೆಲಸದ ಇದು ಸಾಕಷ್ಟು ಅಭಿವೃದ್ಧಿ ಆಗ್ಯದ. ಇನ್ನೂ ಅಭಿವೃದ್ಧಿ ಆಗ್ಬೇಕು ನಮ್ಮ ದೇಶ ಅಂತಂದ್ರ ನಾನು ನೀನು ಎಲ್ಲರೂ ಕೈ ಜೋಡಿಸ್ಬೇಕು. ನಾನು ನೀನು ಕೈ ಜೋಡಿಸ್ಲಿಕ್ಕೆ ಏನ್ ಸಾಧ್ಯ ಆಗ್ತದಪ್ಪ? ಸರ್ಕಾರ ಮಾಡ್ತಿರ್ತದಪ್ಪ ಅದ್ರ ಕೆಲಸ. ಅದು ಅಲ್ಲ, ಸರ್ಕಾರ ಮಟ್ಟದೊಳಗ ರಾಜ್ಯ ಸರ್ಕಾರಲಿ ಕೇಂದ್ರ ಸರ್ಕಾರಲಿ ಯೋಜನೆಗಳು ಮಾಡ್ತದ, ಇನ್ವೆಸ್ಟ್ಮೆಂಟ್ ಮಾಡಿಸ್ತದ, ಕಂಪನಿಗಳು ಮಾಡ್ತಾರ, ಅವೆಲ್ಲ ಮಾಡ್ತಿರ್ತಾರ. ಅವರು ದೇಶದ ಬಗ್ಗೆ ವಿಚಾರ ಮಾಡೋರು ಇರ್ತಾರಪ್ಪ ಅವರು. ಆದ್ರ ನಾನು ನೀನು ಯಾವಾಗ ದೇಶದ ಬಗ್ಗೆ ವಿಚಾರ ಮಾಡ್ಬೇಕು? ನಾನು ನೀನು ವಿಚಾರ ಮಾಡಿದ್ರೆ ನಮ್ಮ ಮನೆ ಪೂರ್ತಿಯಾಗಿ ವಿಚಾರ ಮಾಡ್ಬೇಕಪ್ಪ. ಇಲ್ಲ, ನಾ ಹೇಳೋ ವಿಚಾರ ಏನಂತಂದ್ರ, ನಾನು ನೀನು ಕೂಡನು ಸಹಿತ ದೇಶದ ಬಗ್ಗೆ ವಿಚಾರ ಮಾಡಿ ದೇಶ ಅಭಿವೃದ್ಧಿ ಆಗೋದ್ರೊಳಗೆ ಕೈಗೂಡಿಸಬಹುದು. ಹೌದಾ? ಹೆಂಗಂತ ಹೇಳ ನೋಡಮ್ಮ. ಸ್ವಲ್ಪ ಈಗ ಲೈಟಿನ ಮಾತಾಡ್ಲಿತ್ತಿದ್ದ ನಾವು. ಹೌದು. ಆ ಬಲ್ಬ್ ಹಾಕಿದ್ರೆ ಲೈಟ್ ಬಿಲ್ ಹೆಚ್ಚು ಬರ್ತಿತ್ತ? ಹೌದು. ಇದಾದ್ರೆ ಕಡಿಮೆ ಬರ್ತದ? ಹೌದು. ಈಗ ಯಾವಾಗ ನಾವು ಲೈಟ್ ಉರ್ಸೋದ್ ಕಡಿಮೆ ಆಯ್ತು ಅಂದ್ರೆ ಸರ್ಕಾರ ಏನ್ ಲೈಟ್ ಉತ್ಪಾದನೆ ಮಾಡ್ಲಿಕ್ಕೆ ಹೆಚ್ಚೆಚ್ಚು ಖರ್ಚು ಮಾಡ್ಬೇಕಲ್ಲ? ಹೌದು. ಅದು ಉಳಿತಾಯ ಆಗ್ತದ? ಹಿಂಗಾಗ್ತದೆ ಅಂತ ದೇಶ ಅಭಿವೃದ್ಧಿ ಆಗತ್ತ? ಈಗ ನೀವು ಒಂದ್ ಕ್ಷಣ ವಿಚಾರ ಮಾಡಿ. ನಮ್ಮ ದೇಶದಾಗ ಇರುವಂತ ಎಲ್ಲಾ ಮನೆಯೊಳಗೂ ನಾವು ಈ ಎಲ್ಇಡಿ ಬಲ್ಬ್ ಹಾಕಿದ್ವಿ ಅಂತಂದ್ರ ಎಷ್ಟು ಕರೆಂಟ್ ಉಳಿತಾಯ ಆಗುತ್ತೆ? ಕರೆಂಟ್ ಉಳಿತಾಯ ಮಾಡಿದಂಗ ಆಗ್ತದೆ ನಾವು ಎಲ್ಲರೂ ಸೇರಿ. ಹೌದಲ್ಲ, ಎಲ್ಲರೂ ಸೇರಿ ಉಳಿತಾಯ ಮಾಡಿದ್ರೆ ಅದು ಅಭಿವೃದ್ಧಿ ಆಯ್ತಾ? ಯಾಕೆ ನಮ್ಮ ಮನೆಗೆ ಆಗುವಂತ ಕರೆಂಟ್ ನ ಉಳಿತಾಯ ಆಯ್ತು ಅಂತಂದ್ರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತದ, ಅಲ್ಲಿ ಉತ್ಪಾದನೆ ಹೆಚ್ಚಾಗ್ತದ, ಅವ್ರಿಗೆ ಉತ್ಪಾದನೆ ಖರ್ಚು ಕಡಿಮೆ ಇರ್ತದ. ಹೌದು. ನಾವು ಹೆಚ್ಚೆಚ್ಚು ಯೂಸ್ ಮಾಡ್ಲಿತ್ತೀವಿ, ಅದಕ್ಕೆ ಲೈಟ್ ಬಿಲ್ಲು ತಿಂಗಳಿಗೆ ತಿಂಗಳಿಗೆ ವರ್ಷಕ್ಕೆ ಹೆಚ್ಚಾಗ್ಲಿತ್ತು. ಹೌದು. ಲೈಟಿನ ಮೇಲೆ ಉಪಯೋಗ ಮಾಡುವಂತ ವಸ್ತುಗಳು ಜಾಸ್ತಿ ಉಪಯೋಗ ಮಾಡ್ಲಿಕ್ಕೆ. ಹೌದಲ್ಲ, ಅಂತಂದ್ಮೇಲ ಇವನ್ನ ನಾವು ಅಡ್ವಾನ್ಸ್ ಬಂದಿರುವಂತ ಇಕ್ವಿಪ್ಮೆಂಟ್, ಅಡ್ವಾನ್ಸ್ ಬಂದಿರುವಂತ ಸಾಮಾನುಗಳನ್ನ ತಗೊಂಡಿವಿ ಅಂತಂದ್ರ, ಈಗ ಫ್ರಿಡ್ಜ್ ಅದಾವ, ಹಳೆ ಫ್ರಿಡ್ಜ್ ಬೇರೆ, ಈಗ ಹೊಸ ಫ್ರಿಡ್ಜ್ ಬಂದಾವ, ಅವು ಬಹಳ ಕಮ್ಮಿ ಕರೆಂಟ್ ಯೂಸ್ ಮಾಡ್ತಾವ. ಅಂತವನ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಒಳಗ ನಾವು ಕೈ ಜೋಡಿಸ್ತೇವೆ. ಎರಡನೇ ಶೋಕ, ಈಗ ಕುಡಿಯ ನೀರ್ ಬೇಕು ನಮಗ. ಹೌದು. ಕುಡಿಯ ನೀರ್ ನಮಗ ಸುಮ್ಮನೆ ಬರ್ತದೇನೋ? ಸರ್ಕಾರ ಒಂದು ಯೋಜನೆ ಮಾಡಿರ್ತದ, ಒಂದು ಕೆರೆಯಲ್ಲಿಂದ ಇನ್ನೊಂದಿಂದ ನೀರ್ ತಂದು ಅದು ಫಿಲ್ಟರ್ ಮಾಡಿ ಏನು ನಮಗ ನಳದಾಗ ಬರ್ತದ, ನಮ್ ಮನೆಯೊಳಗೂ ನಳ ಇರ್ತಾವ. ನಳ ಕೆಲವೊಂದ್ ಕಡೆ ಸೋರ್ತಿರ್ತದ. ಹೌದಪ್ಪ. ಆಮೇಲೆ ಕೆಲವೊಂದ್ಸಲ ಮಾರಿ ತೊಳ್ಕೊಳ್ಳಿಕ್ಕೆ ಬಾಯಿ ತೊಳ್ಕೊಳ್ಳಿಕ್ಕೆ ನಳ ಚಾಲು ಮಾಡಿದೀವಿ ಅಂತಂದ್ರ ಎರಡೆರಡು ಮೂರು ಮಿನಿಟ್ ಹಂಗೆ ಅದು ಹರಿತಿರ್ತದ. ಈ ನಾವು ನೀರನ್ನ ಉಳಿಸೋದ್ ಕಡೆ ನಾವು ಬಹಳಷ್ಟು ಕಾಳಜಿ ವಹಿಸಬೇಕು. ಯಾಕಂತಂದ್ರ ನಮ್ಗ ಯಾವಾಗ ನೀರಿಂದ ಅನಾನುಕೂಲ ಆಗ್ಯದ ನಮ್ ಗುರುತಾಗ್ಯದ. ಪ್ರತಿ ವರ್ಷ ಬ್ಯಾಸಗಿ ಒಳಗ ಎಲ್ಲರಿಗೂ ತ್ರಾಸ ಆಗ್ಬಿಟ್ಟದ ಈಗ. ಹೌದಲ್ಲ, ನೀರಿನ ಸಲುವಾಗಿ ಬಹಳ ಹಾಹಾಕಾರ ಮಾಡಿದಂಗ ಆಗ್ಯದಪ್ಪ. ಎಲ್ಲಿ ನೀರ್ ಸಿಗ್ತಾವೋ ಅಂತ ಅನ್ನಂಗಾಗಿದಿಲ್ಲ. ಅದಕ್ಕ ಇರ್ಲಾರ್ದ ಪ್ರಾಮುಖ್ಯತೆ ಗುರುತಾಗ್ತದ. ಇದ್ದಾಗ ನಾವು ಬಹಳಷ್ಟು ಲೆಕ್ಕ ಹಾಕಿ ಅದನ್ನ ಖರ್ಚು ಮಾಡಬೇಕು, ಅಂದ್ರೆ ಉಪಯೋಗ ಮಾಡಬೇಕು. ನಮ್ಮ ಮನೆಯಾಗ ಇರುವಂತ ಏನು ನಳಗಳು ಇರ್ತಾವಲ್ಲ, ಎಲ್ಲಾ ನಳನು ಮೇಲೆ ಮೇಲೆ ನಾವು ರಿಪೇರಿ ಮಾಡ್ಕೋತಿರ್ಬೇಕು. ಹೆಚ್ಚಿಗೆ ನೀರ್ ಖರ್ಚು ಮಾಡ್ಬೇಕು. ನಾವ್ ಯಾವಾಗ ನೀರ್ ಉಳಿಸಿದ್ವಿ ಅಂತಂದ್ರ ಮತ್ತೆ ನಾಗಳ ಹೇಳಿದಂಗ ಮತ್ತೆ ದೇಶದ ಅಭಿವೃದ್ಧಿ ಒಳಗ ನಾವು ಕೈಗೂಡಿಸಿದಂಗ ಆಗ್ತದೆ. ಎಲ್ಲ ಸಣ್ಣ ಇರ್ತಾವ. ಹೌದಪ್ಪ. ಮತ್ತೆ ಈಗ ಆಹಾರ ನೀರು ತಗೊಂಡು ನಾವು ಫಂಕ್ಷನ್ ದಾಗ ಎಷ್ಟು ಅಡಿಗೆ ಮಾಡಿಸಿರ್ತೀವಿ, ಏನೆಲ್ಲ ತರದ ಅಡಿಗೆ ಮಾಡಿಸಿರ್ತೀವಿ, ತಿನ್ನದ ಎಷ್ಟು ತಿಂತೀವಿ, ಅಲ್ಪ ಸ್ವಲ್ಪ ಎಲ್ಲ ಬಡಿಸ್ಕೊಳ್ದಂತೂ ಎಲ್ಲ ಬಡಿಸ್ಕೊಂಡಿರ್ತೀವಿ, ತಿನ್ನೋದು ಸ್ವಲ್ಪನೆ ಮತ್ತೆಲ್ಲ ಅಷ್ಟು ಹಂಗ ಮುಸುರಿ ಹೋಗ್ಬಿಡ್ತದೆ. ಆಹಾರ ಎಷ್ಟು ಇದಾಗ್ತದಲ್ಲ. ಈಗ ನಿನಗರ ಗುರುತದ, ಭತ್ತ ಬೆಳಿಲಿಕ್ಕೆ, ಒಂದು ಜೋಳ ಬೆಳಿಲಿಕ್ಕೆ ಎಷ್ಟು ರೈತ ತ್ರಾಸ ತಗೊಳ್ತಾನ? ಹೌದು. ರೈತ ತ್ರಾಸ ತಗೊಳದ ಅಷ್ಟೇ ಅಲ್ಲ, ನಮ್ಮ ಭೂಮಿಯಿಂದ ನಾವು ಧಾನ್ಯ ತಗೋಬೇಕಾದ್ರೆ ವರ್ಷಗಟ್ಟಲೆ ಕಾಯ್ಬೇಕಾಗ್ತದೆ ಒಂದೊಂದು ಬೆಳಿಗ್ಗೆ. ಹೌದಲ್ಲ. ಮತ್ತೆ ಆರ್ ತಿಂಗಳ ಮೂರ್ ತಿಂಗಳ ವರ್ಷ ತನಕ ಬೇಕಾಗ್ತದಪ್ಪ. ಆಮೇಲೆ ಇದನ್ನ ನಾವು ಉಳಿಸಿದ್ವಿ ಅಂತಂದ್ರ ದೇಶ ಅಭಿವೃದ್ಧಿಲ್ಲ. ಹೌದು. ಅಂತಂದ್ರ ಹಿಂಗ ಇನ್ನು ಬಹಳಷ್ಟು ಕೆಲಸದ ಶೋಭಕ. ಈಗೇನಂತಂದ್ರ ನನಗೊಂದು ವಿಷಯ ಗುರುತು ಅಂತ ಇಟ್ಟು, ನಿನಗೊಂದೇನೋ ಕೆಲಸ ಆಗ್ಬೇಕಾಗ್ಯದ. ನಾನೇನು ಹೆಲ್ಪ್ ಮಾಡ್ದ, ನಿನಗೆ ಜಲ್ದಿ ಕೆಲಸ ಆಯ್ತು ಅಂತಂದ್ರ ನೀ ಏನದ್ರಿಂದ ಕೆಲಸ ಮಾಡ್ತಿರ್ತಿ, ಅದು ದೇಶದ ಅಭಿವೃದ್ಧಿಯೊಳಗೆ ಡೈರೆಕ್ಟ್ ಇಂಡೈರೆಕ್ಟ್ ಹೆಲ್ಪ್ ಆಗ್ತಿರ್ತಿ. ಅಂದ್ರೆ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡೋ ಕೆಲಸ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡುವಂತ ಸ್ವಭಾವ ಬೆಳೆಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರುವಂತದ್ದು. ಈಗ ನಿನಗದ ಗುರುತಿರುದಿಲ್ಲ, ನೀ ಯಾವ ಹಾದಿಯೊಳಗೆ ಹೋಗ್ತಿರ್ತಿ ಆ ಒಂದು ಹಾದಿಯೊಳಗ ನಿನಗೆ ಫೇಲ್ಯೂರ್ ಆಗ್ತಾ ನನಗೆ ಗುರುತಾಗಿರ್ತ, ನನಗೇನೋ ಅನುಭವ ಇರ್ತಂತ ಇಟ್ಕೋ. ನನಗೆ ಶೋಭಕ್ಕೆ ಏನಾಕೆ? ಹೌದು, ಆಕೆ ಹೋದ್ ಸರಿ ಹಂಗ ಮಾತಾಡಾಳಕ್ಕೆ ಆಗ್ಲಿ, ಆಮೇಲೆ ಬುದ್ಧಿ ಬರ್ತದ ಅನ್ನಂಗ ಅಂತ ನಾ ಅನ್ಕೋತೀನಿ. ಹಿಂಗ್ ಬಹಳ ಮಂದಿನ ಅನ್ಕೋತಿರ್ತ. ಹೌದು. ಈಗ ಬುದ್ಧಿ ಬರೋದು ಎರಡ ಮಾತು, ಆದ್ರ ಟೈಮಿನೊಳಗ ನಾ ನಿನಗ ಒಂದು ಮಾರ್ಗದರ್ಶನ ಕೊಟ್ಟ, ನನ್ನ ಭಾವ ನಿನ್ ಜೊತೆ ಹಂಚಿಕೊಂಡಂತಂದ್ರ ನಿನ್ ಕೆಲಸ ಸರಳ ಆಯ್ತು. ನೀ ದೇಶದ ಅಭಿವೃದ್ಧಿಯೊಳಗ ಕೈ ಜೋಡಿಸಿರ್ತಿ, ಅಭಿವೃದ್ಧಿ ಆಗ್ತದಲ್ಲ. ಹೌದು. ಇಂತ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗುವಂತ ಟೈಮ್ನೊಳಗ ಬೇರೆ ವಿಚಾರ ಮಾಡ್ಬಾರ್ದು. ನನ್ ಕಡೆಯಿಂದ ಹೆಲ್ಪ್ ಆಗ್ಬೇಕಲ್ಲ, ನನ್ ಕಡೆಯಿಂದ ಸಹಾಯ ಆಗ್ಬೇಕಾಗ್ಯದ ಅವರಿಗೆ, ಮಾಡ್ಬಿಡೋಣ ಅಷ್ಟೇ. ಅಷ್ಟೇ. ಬೇರೆ ಯಾವ್ದು ವಿಚಾರ ಮಾಡ್ಬಾರ್ದು. ಈಗ ಯಾವ್ದು ಒಬ್ಬರಿಗೆ ನೌಕರಿ ಸಿಗ್ಬೇಕಾಗಿರ್ತದೆ, ಅವರಿಗೆ ಅಲ್ಲೋ ಅಪ್ಲೈ ಮಾಡ್ತಿರ್ತಾರೆ, ನಮಗ್ ಗುರ್ತಿದ್ದ ಹೇಳೋದು ನೋಡ್ರಿ ಇಂತಲ್ಲಿ ಖಾಲಿ ಅದಾವ, ಇಂತಲ್ಲಿ ಹೋಗ್ರಿ, ಇಂತಲ್ಲಿ ಅಪ್ಲೈ ಮಾಡ್ರಿ, ಈ ನೌಕರಿ ಸಿಗ್ಬೇಕಂದ್ರೆ ಇಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಡ್ರಿ, ಇದನ್ನ ಅಭ್ಯಾಸ ಮಾಡ್ರಿ, ಇದನ್ನ ಟ್ರೈನಿಂಗ್ ತಗೋರಿ, ಗೊತ್ತಾಗ್ಬೇಕಾಗ್ತದಲ್ಲ ಎಲ್ಲಾನು. ಎಲ್ಲರೂ ಈಗ ಜೀವನದ ಅನುಭವ, ನಿನ್ನ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಕಾಮನ್ ಆಗಿರುವಂತದ್ದು ಕೆಲವೊಂದಿರ್ತದ, ಆದ್ರೆ ವಿಶೇಷವಾಗಿರುವಂತದ್ದು ಎಲ್ಲರೂ ಬಲಿ ಇರ್ತದ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಂದ ಪ್ರತಿಯೊಬ್ಬರು ಕಲಿಯುವಂತದ್ದು ಇರ್ತದೆ. ನಿನ್ನಿಂದ ನಾ ಕಲಿಯದಿರ್ತದೆ, ನನ್ನಿಂದ ನೀ ಕಲಿಯದ. ನಾ ದೊಡ್ಡ ಶಾಣೆ ಅಲ್ಲ, ನೀನು ದೊಡ್ಡ ಶಾಣೆ ಅಲ್ಲ, ಎಲ್ಲರೂ ಶಾಣೆನೆ. ಒಬ್ರಿಗೊಬ್ರು ನಾವೇನಂತಂದ್ರ ಹಂಚಿಕೊಳ್ಳೋದು ಕಲಿಯಬೇಕು, ಎದ್ರ ಸಲುವಾಗಿ ದೇಶದ ಅಭಿವೃದ್ಧಿ ಸಲ. ಹಿಂಗ ಸಾಕಷ್ಟು ವಿಚಾರಗಳು ಇರ್ತವೆ ಶೋಭ. ಈಗ ಹೆಣ್ಮಕ್ಳು ಇರ್ತಾರ ಮನೆ, ಇನ್ನು ಬಹಳ ಮಂದಿ ಮನೆಯೊಳಗ ಇಂತ ಸಮಸ್ಯೆಗಳದಾವ. ಹುಡುಗಿ ಏನ್ ಕಲಿಸ್ತಾರೆ ಅಂತಿರ್ತಾರ, ಏನಕ್ಕೆ ಕೊಟ್ಟ ಮನೆ ಹೋಗಕ್ಕೆ? ಅಲ್ಲ ಕೊಟ್ಟ ಮನೆ ಹೋಗ್ಲಿ ಶೋಭಕ್ಕ, ಕೊಟ್ಟ ಮನೆಯಕ್ಕೆ ನಡ್ಸ್ಕೊಂಡು ಹೋಗ್ಬೇಕಾ? ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಾಲಿ ಕಲಿಬೇಕಾ? ಏನ್ ಮನೆ ಸುಮ್ಮನೆ ನಡ್ಸ್ಲಿಕ್ಕೆ ಆಗ್ತದೆ? ಎಲ್ಲ ವಿಚಾರಗಳು ಗೊತ್ತಿರ್ಬೇಕಾಗ್ತದಪ್ಪ ನಮ್ಗ, ಸಣ್ಣವರಿದ್ದಾಗಿಂದನೆ ತಿಳಿಸಿ ಹೇಳಿದ್ರೆ ಗೊತ್ತಾಗ್ತದ ಅವರಿಗೆ. ಹೌದಲ್ಲ, ಏನು ಗೊತ್ತಾಗಂಗಿಲ್ಲ ಅಂದ್ರೆ ಅವ್ರಿಗೆ ಯಾವಾಗ ಗೊತ್ತಾಗ್ಬೇಕು? ಮತ್ತೆ ಮಾಡೋದಿರ ಯಾವಾಗ ನಾವು ಅವಾಗೆ? ನಾವ್ ಅವ್ರಿಗೆ ಮೊದಲ ಸಾಲಿ ಕಲ್ಸ. ಹೌದು, ಅಂದ್ರೆ ಎಂಪವರ್ ಮಾಡ್ಬೇಕು. ಪವರ್ ಯಾವ ಬರ್ತದೆ, ಶಕ್ತಿ ಯಾವ ಬರ್ತದೆ? ಶಿಕ್ಷಣದಿಂದ ಶಕ್ತಿ. ಖರೇನೆ, ಅದು ಒಂದ್ಸಲ ಶಿಕ್ಷಣ ಸಿಕ್ತು, ನಾ ಎಲ್ಲೆಲ್ಲಿ ಹೋಗ್ಬೋದು, ನಾ ಏನೇನ್ ಮಾಡಬಹುದು ಅಂತ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಉಳಿದ್ರೆಲ್ಲ ನಾವು ಅವ್ರಿಗೆ ಮನೆಯಾಗಿರುವಂತವ್ರು, ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಿದೀವಿ. ಆಕಿ ಮಗಳಿರ್ಲಿ, ತಂಗಿ ಇರ್ಲಿ, ಅಕ್ಕ ಇರ್ಲಿ, ಸೊಸಿ ಇರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಆ ಒಂದು ಕೆಲಸದೊಳಗೆ ಅವ್ರು ಯಶಸ್ ಪಡ್ಕೊಂಡ್ರು, ಅವ್ರು ಯಾವುದೇ ಕೆಲಸ ಮಾಡಿ, ಅದು ಇಂಡೈರೆಕ್ಟ್ ಆಗಿ ದೇಶದ ಅಭಿವೃದ್ಧಿ ಒಳಗ ಅದು ಸಹಾಯ ಆಗೋದ. ಖರೇನೆ, ಅದ. ಈಗ ಉದಾಹರಣೆ ಶೋಭಕ ನಿಂಗೆ ಹೇಳ್ತೇನೆ, ಈ ಒಂದು ಟೇಲರ್ ಅಂಗಡಿನ ಇಟ್ಟೆ ಅಂತ ಇಟ್ಕೋ. ಈ ಟೇಲರ್ ಅಂಗಡಿ ಇಟ್ಟವರು ಸಹಿತ ದೇಶದ ಅಭಿವೃದ್ಧಿ ಕೈ ಗುಡಿಸಬಹುದ? ಹೌದು, ಯಾಕಂತಂದ್ರೆ ಅವರು ತಮ್ಮ ಜೀವನ ಚಲೋತ್ನಾಗಿ ಮಾಡ್ಲಿತ್ತು, ಅದ್ರಿಂದ ಚಲೋ ಇನ್ಕಮ್ ಬರ್ಲಿತ್ತು. ಅವ್ರೇನಂತಂದ್ರೆ ತಮ್ಮ ಬೇಕಾಗಿರುವಂತ ಸಾಮಾನುಗಳು ಖರೀದಿ ಮಾಡ್ತಾರ, ಒಳ್ಳೆ ರೀತಿ ಜೀವನ ನಡೆಸ್ತಾರ, ಟಿವಿ ಖರೀದಿ ಮಾಡ್ತಾರ, ಗಾಡಿ ಖರೀದಿ ಮಾಡ್ತಾರ, ಇನ್ನೊಂದು ಖರೀದಿ ಮಾಡ್ತಾರ, ಮೊಬೈಲ್ ಖರೀದಿ ಮಾಡ್ತಾರ. ಇವೆಲ್ಲ ಖರೀದಿ ಮಾಡಿದಾಗ ಆ ಇಂಡಸ್ಟ್ರೀಸ್ಗೆ ಬೇಡಿಕೆ ಹೆಚ್ಚಾಗತ್ತ, ಅಲ್ಲಿ ಉತ್ಪಾದನೆ ಹೆಚ್ಚಾಗತ್ತ, ಅಲ್ಲಿರುವಂತ ಕೆಲಸ ಮಾಡೋ ಕೆಲಸ ಸಿಗ್ತದ, ದೇಶದ ಅಭಿವೃದ್ಧಿ ಆಯ್ತು. ಆಮೇಲೆ ಇವ್ರದ್ದು ಇನ್ಕಮ್ ಜಾಸ್ತಿ ಆಯ್ತು ಅಂದ್ಕೊಳ್ಳೆ ಟ್ಯಾಕ್ಸ್ ಕಟ್ತಾರ ಅಲ್ಲಿ ಹೋಗಿ. ದೇಶಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ, ಇನ್ಕಮ್ ಹೆಚ್ಚಾಗಿತ್ತ, ಮತ್ತೆ ದೇಶದ ಅಭಿವೃದ್ಧಿ ಆಗೋದಿಲ್ಲ. ವೈಯಕ್ತಿಕ ಕೆಲಸ ನಮ್ದಿದ್ರೂ ಸಹಿತ ನಾವು ಯಾವ ದೇಶದಾರ ಬದುಕಿರ್ತೀವಿ ನೋಡ್ರಿ ರಾಜಣ್ಣ. ನಾವು ಈ ವಿಚಾರ ಮಾಡ್ಬೇಕು ನೋಡಿ, ಎಲ್ಲಾರು ಕುಡ್ಕೊಂಡು. ಹೌದಲ್ಲ, ಯಾಕಂದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಅನ್ನೋದನ್ನೇ ಅಷ್ಟೇ ವಿಚಾರ ಮಾಡ್ತೀವಿ ನಾವು. ಅಂತ ದೊಡ್ಡ ದೇಶದೊಳಗ ಎಷ್ಟು ಕೋಟಿ ಜನರ ಒಳಗ ನಾವ್ ಒಬ್ರು ಏನ್ ಮಾಡ್ಲಿಕ್ಕೆ, ಆದ್ರೆ ಹಿಂಗ್ ವಿಚಾರ ಮಾಡಿದಾಗ ನಮ್ಮಿಂದನು ಮಾಡ್ಲಿಕ್ಕೆ ಸಾಧ್ಯ ಅದ. ನಮ್ಮಿಂದಲೇ ಸಾಧ್ಯ, ನಮ್ಮಿಂದಲೇ ನಾವು ಪ್ರತಿಯೊಬ್ಬ ದೇಶವಾಸಿಯಿಂದ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ. ಬರೋಬ್ಬರಿ ಅದ ನೋಡ, ನಾವು ಸರಿಯಾದ ಹಾದಿಯೊಳಗೆ ಹೋಗಿ ಸರಿಯಾದ ವಿಚಾರಗಳ ಜೊತೆಗೆ ನಾವು ನಮ್ ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ರು ಸಹಿತ ಅದನ್ನು ದೇಶದ ಅಭಿವೃದ್ಧಿಗೆ. ಈಗ ಮಾತಂತೂ ಬಹಳ ಆಯ್ತು, ಮತ್ತೆ ನಿಷ್ಠೆಯಿಂದ ಏನಾದ್ರೂ ಒಂದು ಬೇಕಲ್ಲ, ನಿಷ್ಠೆಯಿಂದ ತಂದು ಕೊಡ್ತೀನಿ, ತಯಾರು ಮಾಡೇ ಇಟ್ಟಿನಿ ನಾನು. ಯಾಕಂದ್ರೆ ಬಹಳ ದಿನ ಆಗಿತ್ತು, ಬಂದಿಲ್ಲ ಬಂದಿಲ್ಲ, ಏನಾದ್ರು ಬರಬಹುದು ಇವತ್ತ ಅಂತ ಅನ್ಕೊಂಡು ಮಾಡಿಟ್ಟಿನಿ ನಾನು. ಅಂತೂ ನಿನ್ನ ನೆನೆದವರು ಮನದೊಳಗೆ ಅಂದಂಗ ಆಯ್ತು, ಮಾಡಿಟ್ಟಿನಿ, ತಗೊಂಡ್ಬಂದ್ ಕೊಡ್ತೀನಿ ತಗೋ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾಯನ್ ವಕೀಲ್. ಕೃಷಿ ರಂಗದಲ್ಲಿ ಮಡಿವಾಳಯ್ಯ ಹಿರೇಮಠ್ ಕೊರಳ್ಳಿ ಹಾಗೂ ಸಂಗಡಿಗರಿಂದ ತತ್ವಪದ. ಯಾಕಾಗಬಾರದು ಗುರುವಿನ ಭೆಟ್ಟಿ, ಯಾಕಾಗಬಾರದು ಗುರುವಿನ ಭೆಟ್ಟಿ. ಸ್ವಾರ್ಥಕ ಏನಾಯ್ತೋ ನೀ ಹುಟ್ಟಿ, ಸ್ವಾರ್ಥಕ ಏನಾಯ್ತೋ ನೀ ಹುಟ್ಟಿ, ಸುಳ್ಳೆ ಹೊತ್ತುಗಳಿದೀಗ ಲಿಯ ಮುಟ್ಟಿ, ಸುಳ್ಳೆ ಹೊತ್ತುಗಳಿದೀಗ ಲಿಯ ಮುಟ್ಟಿ. ಪಾಮರ ಜನ್ಮ ಬಲು ಪಟ್ಟಿ, ಪಾಮರ ಜನ್ಮ ಬಲು ಪಟ್ಟಿ, ಯಾಕಾಗಬಾರದು ಸ್ವಾರ್ಥಕ ಏನಾಯ್ತು ನೀ ಹುಟ್ಟಿ, ಸುಳ್ಳೆ ಹೊತ್ತು ಗಳಿದೀಗ ಪ್ರಿಯ ಮೋಟಿ ಸುಳ್ಳೇ ಹೊತ್ತು ಗಳಿದೀಗ ಪ್ರಿಯ ಮೋಟಿ ಪಾಮರ ಜನಮ ಆರು ಮಂದಿ ಸ್ನೇಹವ ಕಟ್ಟಿ ಒಳ್ಳೆ ಒಂಟನ